और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। आयुष्मान भारत आरोग्य कर्नाटक ABARK करुनाड जनते आरोग्य रक्षक ABARK योजनेयल्ली बीपीएल पडितर कार्ड होंदिरुव कुटुंबगळु हागू राष्ट्रीय स्वास्थ्य बीमा योजनेयल्ली नोंदायित कुटुंबगळिगे वर्षक्के 5 लक्षदवरेगे उचित चिकित्से एपीएल कुटुंबगळिगे सहपावति आधारद मेले प्याकेज दरदल्ली शेकडा 30% चिकित्सा वेच्चवन्नु सरकार भरिसुवुदु ABARK कार्ड कड्डायवल्ल हेच्चिन माहितिगे 104 क्के करे माडि इदु आरोग्य मत्तु कुटुंब कल्याण इलाखेय प्रकटणे ಮಣಪುರಂ ಫೈನಾನ್ಸ್ ಸಮರ್ಪಿಸುತ್ತಿದೆ ಚಿನ್ನದ ಋಣಗಳ ಉತ್ಸವ ಸೆಪ್ಟೆಂಬರ್ 25ರಿಂದ ನವೆಂಬರ್ 15ರವರೆಗೆ ಲಕ್ಕಿ ಡ್ರಾನಲ್ಲಿ ಅದ್ಭುತವಾದ ಬಹುಮಾನಗಳನ್ನು ಪಡೆಯುವ ಸುವರ್ಣಾವಕಾಶ ಈ ಹಬ್ಬದ ವೇಳೆ ಧಾವಿಸಿ ಚಿನ್ನದ ಮೇಲೆ ಋಣಗಳಿಂದ ಕೇವಲ ತಿಂಗಳಿಗೆ 57 ಪೈಸೆಗಳ ಬಡ್ಡಿ ದರದ ಮೇಲೆ ಮಣಪುರಂ ಫೈನಾನ್ಸ್ ನಿಮ್ಮ ಜೀವನ ಸುಖಕರವಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 1-800-420-2233 ರೈತ ಬಾಂಧವರೇ ಈಗ ಕೇಳಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಮೊಳಕಾಲ್ಮೂರು ತಾಲೂಕು ಕೊಂಡ್ಲಹಳ್ಳಿಯ ಕೃಷಿಕ ಬಿಟಿ ಸಣ್ಣ ಮಂಜಣ್ಣ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೊಳಕಾಲ್ಮೂರು ತಾಲೂಕು ಕೊಂಡ್ಲಹಳ್ಳಿಯಲ್ಲಿ ರೇಷ್ಮೆ ಕೃಷಿ ಮಾಡ್ತಿರತಕ್ಕಂಥ ಬಿಟಿ ಸಣ್ಣ ಮಂಜಣ್ಣ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ಅವರು ಎಷ್ಟು ವರ್ಷದಿಂದ ಈ ಕೃಷಿ ಮಾಡ್ತಿದ್ದಾರೆ, ಆಮೇಲೆ ಈ ರೇಷ್ಮೆ ಕೃಷಿ ಯಾವ ರೀತಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಇವತ್ತು ಮಾಹಿತಿ ಪಡೆಯೋಣ. ನಮಸ್ಕಾರ ಮಂಜಣ್ಣ ಅವರಿಗೆ. ನಮಸ್ಕಾರ ಸರ್. ಮಂಜಣ್ಣ ಅವರು ತಾವು ಎಷ್ಟು ವರ್ಷದಿಂದ ಈ ಕೃಷಿ ಮಾಡ್ತೀರಿ? 8 ವರ್ಷದಿಂದ ರೇಷ್ಮೆ ಕೃಷಿಯಲ್ಲಿ ತೊಡ್ಕೊಂಡಿದ್ದೀವಿ. ನಾವು ತುಂಬಾ ಲಾಭದಾಯಕವಾಗೈತೆ. ಇದಕ್ಕೆ ನಾವು ಮುಂಚೆ ಬೇರೆ ಬೆಳೆಗಳನ್ನೆಲ್ಲ ಬೆಳೆದಿವಿ. ಯಾವ್ಯಾವ ಬೆಳೆಗಳನ್ನು ಬೆಳೆದ್ರಿ? ಫಸ್ಟ್ಗೆಲ್ಲ ಮೆಕ್ಕೆಜೋಳ ಬೆಳೆದ್ವಿ, ಮತ್ತೆ ಈರುಳ್ಳಿ ಬೆಳೆದ್ವಿ. ಅದರಲ್ಲಿ ಅಷ್ಟೇನು ಲಾಭದಾಯಕ ಅನಿಸ್ಲಿಲ್ಲ ನಮಗೆ. ಹಾಗಾಗ್ಬಿಟ್ಟು ಬೇರೆ ಕೃಷಿಯಲ್ಲಿ ತೊಡಗಿಸ್ಬೇಕು ಅಂತೇಳಿ ವಾಣಿಜ್ಯ ಬೆಳೆಗಳು ಯಾವ ಅಂತೇಳಿ ನಾವು ಸರ್ಚ್ ಮಾಡಿದಾಗ ರೇಷ್ಮೆ ನಮ್ಮ ಒಂದು ವಾತಾವರಣಕ್ಕೆ ಚೆನ್ನಾಗಿ ಬರ್ತದೆ ಬೆಳೆ ಅಂತ ನಾವು ಒಂದು ದೃಢಪಡಿಸ್ಕೊಂಡು ರೇಷ್ಮೆ ಬೆಳೆಗೆ ಕನ್ವರ್ಟ್ ಆದ್ವಿ ಸರ್. ನಾವು ಈಗ ರೇಷ್ಮೆ ಬೆಳೆಗೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? 8 ವರ್ಷದಿಂದ ಬೆಳೀತಿದ್ವಿ ಸರ್. ರೇಷ್ಮೆಯಲ್ಲಿ ಯಾವ್ಯಾವ ತಳಿಗಳನ್ನ ತಾವು ಬೆಳೆದಿರ? ರೇಷ್ಮೆಯಲ್ಲಿ ನಾವು V1 ಅಂತೇಳಿ ಬೆಳೀತಾ ಇದೀವಿ ಸರ್. ಅದು ಸ್ವಲ್ಪ ಚೆನ್ನಾಗಿರ್ತದೆ, ಸ್ವಲ್ಪ ಕ್ವಾಲಿಟಿ ಬರ್ತದೆ, ನಮ್ಮ ವಾತಾವರಣಕ್ಕೆ ಚೆನ್ನಾಗಿ ಬರ್ತದೆ ಅಂತೇಳಿ ಇಲಾಖೆಯಲ್ಲ ಶಿಫಾರಸ್ ಮಾಡಿದ್ರು. ಅವರು ಆಯ್ಕೆ ಮಾಡಿದಂಥ ತಳಿಯೇ ನಾವೆಲ್ಲ ನಾಟಿ ಮಾಡ್ಕೊಂಡಿದ್ವಿ. ನಾಟಿ ಮಾಡುವಾಗ ಇಲಾಖೆಯಿಂದ ಸಹಾಯಧನ ಕೊಟ್ಟಿದ್ರು, ಮತ್ತೆ ನಾವು ಅದನ್ನೆಲ್ಲ ಅವ್ರು ಹೇಳ್ದಂಥ ಒಂದು ಪದ್ಧತಿಯಲ್ಲೇ ಮಾಡಿದ್ವಿ. ಸೊಪ್ಪು ಕೂಡ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಹಾಗಾಗ್ಬಿಟ್ಟು ನಾವು ಒಂದು ಅಂದ್ಕೊಂಡಂತ ಒಂದು ಫಲಿತಾಂಶನ ಪಡೆಯೋಕೆ ಸಾಧ್ಯವಾಗಿದೆ. ಈಗ ನೀವು ಹೊಸದಾಗಿ ರೇಷ್ಮೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದಾಗ ಏನೇನು ಒಂದು ಹೊಸದಾಗಿ ಕಲಿಬೇಕಾಯ್ತು, ಆಮೇಲೆ ಹೊಸ ನಿಮಗೆ ಸಮಸ್ಯೆಗಳಾದವು, ಮತ್ತೆ ಏನೇನು ತಯಾರು ಮಾಡ್ಕೋಬೇಕಾಗಿತ್ತು ಅದ್ರ ಬಗ್ಗೆ ಹೇಳಿ ಸರ್. ನಾವು ಈಗ ಇಲಾಖೆಯವ್ರನ್ನ ಸಂಪರ್ಕ ಮಾಡಿದಾಗ ಫಸ್ಟ್ ತೋಟದಲ್ಲಿ ಉತ್ಕೃಷ್ಟವಾದಂತ ಒಂದು ಸೊಪ್ಪನ್ನ ನೀವು ಬೆಳೆಸ್ಕೋಬೇಕಂತ ಹೇಳಿ ಅವ್ರು ನಮ್ಗೆ ಮಾಹಿತಿ ಕೊಟ್ರು. ಆಗ್ತಕ್ಕಂಥ ಗೊಬ್ಬರ ಮತ್ತು ಅದನ್ನು ನಿರ್ವಹಣೆ ತೋಟ ನಿರ್ವಹಣೆ ಬಗ್ಗೆ ಎಲ್ಲ ಸಮಗ್ರ ಮಾಹಿತಿ ಕೊಟ್ಟಿದ್ರು ನಮಗೆ. ಹಂಗಾಗ್ಬಿಟ್ಟು ಅವರು ನಿರ್ದೇಶನ ಮಾಡಿದಂತೆ ನಾವು ಅವರು ತೋಟನೆಲ್ಲ ನಿರ್ವಹಣೆ ಮಾಡ್ಕೊತ ಬಂದ್ವಿ. ಮತ್ತು ಅದಕ್ಕೆ ರೋಗಬಾಧೆಗೆ ಅವರು ಹೇಳಿದಂಥ ಔಷಧಿನೇ ಸಿಂಪರಣೆ ಮಾಡ್ಕೊತ ಬಂದ್ವಿ. ಸಾವಯವ ಸ್ವಲ್ಪ ಹೆಚ್ಚಿಗೆ ಮಾಡಿರಿ ಅಂತ ಹೇಳಿದರು. ಹಂಗಾಗ್ಬಿಟ್ಟು ನಾವು ಸಾವಯವ ಕೃಷಿಯಲ್ಲಿ ಹೆಚ್ಚು ಒತ್ತುವನ್ನು ಕೊಟ್ಟಿದ್ವಿ. ಹಾಗಾಗ್ಬಿಟ್ಟು ಈಗ ನಮ್ಮ ಬೆಳೆನೂ ಚೆನ್ನಾಗಿ ಬರ್ತಾ ಇದೆ, ಇನ್ನು ತೊಂದರೆಯೇನಿಲ್ಲ. ಏನಾದರೂ ಈಗ ಮತ್ತೆ ರೋಗಗಳು ಬಂದಾಗ ಅವರಿಂದ ಮಾಹಿತಿ ಪಡೆದು ಔಷಧ ಸಿಂಪರಣೆ ಮಾಡ್ತೀವಿ. ಈಗ ನೀವು ರೇಷ್ಮೆ ಬೆಳೆಯಕ್ಕೆ ಪ್ರಾರಂಭ ಮಾಡಿ 8 ವರ್ಷ ಆಯಿತು, ನಿಮಗೆ ಸಾಕಷ್ಟು ಅನುಭವ ಆಗಿದೆ. ಒಬ್ಬ ಹೊಸದಾಗಿ ನಾನು ರೇಷ್ಮೆ ಮಾಡಬೇಕು ಅನ್ನೋ ರೈತನಿಗೆ ಏನೇನು ತಯಾರು ಮಾಡ್ಕೋಬೇಕಾಗುತ್ತೆ, ಏನೇನು ಒಂದು ಸೌಲಭ್ಯಗಳು ಬೇಕಾಗುತ್ತೆ? ಸರ್, ಹೊಸದಾಗಿ ಈ ಒಂದು ರೇಷ್ಮೆ ಕೃಷಿಯಲ್ಲಿ ತೊಡಸ್ಕೊಳಕಂತ ರೈತ ಅನುಭವ ಇರ್ತಕ್ಕಂಥ ರೈತರ ಜೊತೆಗೆ ಸ್ವಲ್ಪ ಒಡನಾಟ ಇಟ್ಕೋಬೇಕು ಅಂತೇಳಿ ನನಗೆ ಅನಿಸ್ತದೆ. ಅವ್ರ ಜೊತೆಗೆ ಬೆರಿಬೇಕು ಅನಿಸ್ತದೆ. ಒಂದು ಬೆಳೆ ಎರಡು ಬೆಳೆ ಅವ್ರ ಜೊತೆಗೆ ಟ್ರೈನಿಂಗ್ ಅಂದ್ರೆ ತರಬೇತಿ ತಗೋಬೇಕು ಅಂತೇಳಿ ನನಗೆ ಅನಿಸ್ತದೆ ಸರ್. ಏಕಕಾಲಕ್ಕೆ ಆ ಕೃಷಿಯಲ್ಲಿ ತೊಡಗಿದ್ರೆ ಸ್ವಲ್ಪ ನಿರೀಕ್ಷೆ ಇಟ್ಕೊಂಡಷ್ಟು ನಾವು ಸಾಧಿಸೋದಾಗೋದಿಲ್ಲ. ಇದರಲ್ಲಿ ಎಷ್ಟು ಜ್ಞಾನ ಇದ್ರೂ ಕಡಿಮೆನೆ. ವಾತಾವರಣ ಮೇಂಟೈನ್ ಮಾಡೋದು, ಸೊಪ್ಪು ಮೇಂಟೈನ್ ಮಾಡೋದು, ಸೊಪ್ಪು ಮತ್ತೆ ಮರಿ ಎಲ್ಲಿಂದ ತರಿಸ್ಬೇಕು ಅನ್ನೋದು, ಮರಿ ಆರೋಗ್ಯ ಹೆಂಗಿದೆ ಅಂತೇಳಿ ಎಲ್ಲಾನು ನಾವು ತಿಳ್ಕೊಬೇಕಂದ್ರೆ ಒಂದ್ ಎರಡು ಬೆಳೆ ಮೂರು ಬೆಳೆ ರೇಷ್ಮೆ ಕೃಷಿ ಮಾಡ್ತಕ್ಕಂಥ ರೈತರ ಜೊತೆಗೆ ಒಡನಾಟ ಇಟ್ಕೊಂಡು ಅವ್ರ ಜೊತೆಗೆ ಬೆರೆತು ಅನುಭವ ತಗೊಂಡ್ರೆ ಅವರು ಸಕ್ಸಸ್ ಆಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ಅನಿಸುತ್ತೆ. ಈಗ ನೀವು ರೇಷ್ಮೆ ಮಾಡ್ತಿರಲ್ಲ, ನೀವು ಏನೇನು ತಯಾರು ಮಾಡ್ಕೊಂಡ್ರಿ? ಹುಳು ಸಾಕ್ಲಿಕ್ಕೆ ಮನೆ ಬೇಕಾಗುತ್ತೆ. ಆಮೇಲೆ ನೀವು ಎಷ್ಟು ಎಕರೆಯಲ್ಲಿ ಈಗ ಹಿಪ್ಪು ನೇರಳೆ ಬೆಳೆದಿದ್ದೀರಿ, ಅದ್ರ ಬಗ್ಗೆ ಎಲ್ಲ ಹೇಳಿ. ನಮ್ದು ಈಗ 9 ಎಕರೆಯಲ್ಲಿ ರೇಷ್ಮೆ ಇದೆ ಸರ್. 9 ಎಕರೆಯಲ್ಲಿ ಅದನ್ನ 2 ಬ್ಯಾಚ್ ಮಾಡ್ಕೊಂಡಿದ್ವಿ. ಪ್ರತಿ ತಿಂಗಳು ಒಂದೊಂದು ಬ್ಯಾಚ್ ಇರ್ತದ. ಪ್ರತಿ ತಿಂಗಳು 500 ಮೊಟ್ಟೆ ಅಂತೂ ಮಿನಿಮಮ್ ಇಡ್ತೀವಿ. 500 ಮೊಟ್ಟೆಗೆ 5 ಕ್ವಿಂಟಲ್ ಕೂಡ ಅಂತ ಬೆಳಿತೀವಿ ಸರ್. ನಮಗೊಂದ್ಸರಿ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಹಂಗಾಗ್ಬಿಟ್ಟು ಕಳೆದ ತಿಂಗಳು ಎಷ್ಟು ದರದಲ್ಲಿ ಮಾರಾಟ ಮಾಡಿದ್ವಿ ರಾಮನಗರ ಮಾರುಕಟ್ಟೆಯಲ್ಲಿ 725 ರೂಪಾಯಿ 1 ಕೆಜಿಗೆ ಮಾರಾಟ ಮಾಡಿದ್ವಿ. ಹಾಗಾಗ್ಬಿಟ್ಟು ಇಲಾಖೆಯಿಂದ ಕೂಡ ನಮ್ಗೆ ಅಷ್ಟೇ ಪ್ರೋತ್ಸಾಹ ಕೊಡ್ತಾ ಇದಾರೆ. ಇದರಲ್ಲಿ ತುಂಬಾ ಅನುಕೂಲ ಕೂಡ ಆಗ್ತಾ ಇದೆ ಸರ್ ನಮಗೆ. ಆಮೇಲೆ ಸೊಪ್ಪು ಚೆನ್ನಾಗೆ ಬೆಳಿಬೇಕು, ಮತ್ತೆ ಅದನ್ನ ಎಷ್ಟು ದಿವಸಕ್ಕೆ ನಾವು ಮೊಟ್ಟೆ ಹೇಳ್ಬೇಕು, ಮೊಟ್ಟೆ ಎಲ್ಲಿ ತರಿಸ್ಬೇಕು, ಯಾವ್ದು ಗುಣಮಟ್ಟ ಚೆನ್ನಾಗಿರ್ತದೆ, ಆ ಸೊಪ್ಪು ಯಾವ ರೀತಿಯಲ್ಲಿ ಎಷ್ಟು ಫೀಡಿಂಗ್ ಕೊಡಬೇಕು, ಒಂದಿನಕ್ಕೆ ಜ್ವರಕ್ಕೆ ಹೆಂಗ್ ಸ್ಟಾಪ್ ಮಾಡಬೇಕು, ಜ್ವರದಿಂದ ಹೆಂಗ್ ಅವನ್ನ ರಿಸೀವ್ ಮಾಡ್ಕೋಬೇಕು, ರೇಷ್ಮೆ ಮನೆ ವಾತಾವರಣ ಎಷ್ಟಿರ್ಬೇಕು, ಮತ್ತೆ ಅದರಲ್ಲಿ ಯಾವ ಟೈಮ್ಗೆ ಯಾವ್ದೊಂದು ಮೆಡಿಸಿನ್ ನಾವು ಕೊಡಬೇಕು ಅನ್ನೋದನ್ನೆಲ್ಲ ಎಚ್ಚರ ತಗೊಂಡು ಮಾಡ್ತಾ ಇದೀವಿ. ನೀವು 9 ಎಕರೆಯಲ್ಲಿ ರೇಷ್ಮೆ ಬೆಳೀತಿದ್ರಲ್ಲ, ಮನೆ ಎಷ್ಟು ದೊಡ್ಡದು ಮಾಡಿದಿರಾ? 21 ಅಡಿ 73 ಅಡಿ ಉದ್ದ, 2 ಶೆಡ್ ಇದಾವೆ ಸರ್. 2 ಶೆಡ್ಗಳಲ್ಲಿ ನಾನು ಬೆಳೆ ಇಡ್ತಿದ್ದೀನಿ. ಅದರಲ್ಲಿ ಒಂದು 400 ಇಟ್ಟಿರ್ತೀನಿ ಒಂದು ತಿಂಗಳು, ಇದರಲ್ಲಿ 400 ಇಟ್ಟಿರ್ತೀನಿ 2 ತಿಂಗಳಲ್ಲಿ ಅಟ್ ಎ ಟೈಮ್. ಈ ತಿಂಗಳು 2 ಶೆಡ್ಡಲ್ಲೂ ಇದೆ, 800 ಮೊಟ್ಟೆ ಮೇಯ್ತಾ ಇದೆ. ನಿರ್ವಹಣೆ ಕೂಡ ಅಷ್ಟೇ ಹುಷಾರಾಗಿ ಮಾಡ್ತಾ ಇದ್ದಾರೆ. ಈ ರೇಟ್ ಸಹ ಚೆನ್ನಾಗಿದೆ. ಹಂಗಾಗಿ ಈ ಒಂದು ಪೀರಿಯಡ್ ಅಲ್ಲಿ ಬೆಳೆ ಚೆನ್ನಾಗಿ ಬಂದ್ರೆ ನಮ್ಮ ಆದಾಯಕ್ಕೆ ನಾವಂದ್ಕೊಂಡಷ್ಟು ಆದಾಯ ಬರೋದ್ರಲ್ಲಿ ಸಂದೇಹ ಇರೋದಿಲ್ಲ, ಬರ್ತದೆ. ಈಗ ಹಿಪ್ಪುನೇರಳೆ ಎಲೆ ಕೊಯ್ಲಕ್ಕೆ ಆಮೇಲೆ ಹುಳ ನಿರ್ವಹಣೆ ಮಾಡ್ಲಿಕ್ಕೆ ನೀವೇ ಜವಾಬ್ದಾರಿ ತಗೊಂತಾರ ಅಥವಾ ಬೇರೆ ಯಾರಾದ್ರೂ ಇದಾರ? ಇಲ್ಲ ಸರ್, ಜವಾಬ್ದಾರಿ ನಮ್ದೇ ಇರ್ತದ. ಸಣ್ಣ ಮರಿ ಇದ್ದಾಗ ಯಾವ ಪ್ಲಾಟಲ್ಲಿ ಕೊಯ್ಬೇಕು ಸೊಪ್ಪು, ಮತ್ತೆ ದೊಡ್ಡದಾದಾಗ ಯಾವ ಪ್ಲಾಟಲ್ಲಿ ಸೊಪ್ಪು ಕಟಿಂಗ್ ಮಾಡಬೇಕು ಅನ್ನೋ ಒಂದು ಎಲ್ಲ ಜವಾಬ್ದಾರಿ ನಮ್ದೇ ಇರ್ತದೆ. ಮೊದಲೆಲ್ಲ ತಟ್ಟೆಗಳಲ್ಲಿ ಮೇಯಿಸ್ತಾ ಇದ್ರು, ಈಗೇನಂತ ಕಷ್ಟದ ಕೆಲಸ ಏನಿಲ್ಲ. ಶೆಡ್ಗಳಲ್ಲಿ ಅಟ್ಟ ಅಂತೇಳಿ ಮಾಡಿದ್ದಾರೆ, ರೆಂಬೆ ಪದ್ಧತಿ ಅಂತೇಳಿ ಹೇಳ್ತೀವಿ. ರೆಂಬೆ ಪದ್ಧತಿಯಲ್ಲಿ ನಾವು ರೆಂಬೆಗಳನ್ನ ಕಟ್ ಮಾಡಿ ಸೊಪ್ಪು ಕೊಡ್ತೀವಿ ಹುಳುಗಳಿಗೆ. ಲೇಬರ್ಸ್ ಉಳಿತಾಯ ಆಗ್ತದೆ, ಕಡಿಮೆ ಲೇಬರ್ಸ್ ಇದ್ರೂ ನಾವು ನಿರ್ವಹಣೆ ಮಾಡಬಹುದು. ಅಂತ ಕಷ್ಟದಾಯಕ ಅಂತ ಅನಿಸ್ತಾ ಇಲ್ಲ ನನಗೆ. ನಿರ್ವಹಣೆ ಕ್ರಮ ಸ್ವಲ್ಪ ಸುಲಭವಾಗಿ ಇದೆ ನಮಗೆ. ಅಂದ್ರೆ ಈಗೇನು ಹುಳು ಸಾಕಂತ ಪದ್ಧತಿ ಇಲ್ಲದ ತಟ್ಟೆಗಳಲ್ಲಿ ಅಥವಾ ಟ್ರೇದಲ್ಲಿ ಎಲ್ಲ ಮೇಯಿಸ್ತಿದ್ರು, ಈಗೇನು ಶೆಡ್ ಮಾಡಿದ್ರೆ ಆತರ ಹೇಳಿದ್ರೆ ಯಾವ ರೀತಿ ಇದೆ ಅದರ ಒಂದು ಪದ್ಧತಿ? ಸರ್, ಈಗ ಶೆಡ್ಗಳಲ್ಲಿ ತುಂಬಾ ವ್ಯವಸ್ಥಿತವಾಗಿ ಕಟ್ಸ್ಬೇಕಾರೇ ಫ್ರೀ ಪ್ಲಾನಿಂಗ್ ಇರ್ತದೆ. ಕಟ್ಸ್ಬೇಕಾರೆ ಗಾಳಿ ಬೆಳಕು ಎಲ್ಲದಕ್ಕೂ ಫ್ರೀ ಪ್ಲಾನಿಂಗ್ ಮಾಡ್ಕೊಂಡೇ ಪೂರ್ವಯೋಜಿತ ಪ್ಲಾನ್ಗಳನ್ನ ಮಾಡ್ಕೊಂಡೇ ಕಟ್ಸಿರ್ತೀವಿ. ಗಾಳಿಗೆ ತೊಂದರೆ ಆಗಬಾರ್ದು, ಬೆಳಕಿಗೂ ತೊಂದರೆ ಆಗಬಾರ್ದು ಅಂತೇಳಿ, ಮತ್ತೆ ನಮ್ಗೆ ಸ್ವಚ್ಛ ಮಾಡೋಕ್ಕೂ ಕೂಡ ಅನುಕೂಲ ಆಗಂತ ವ್ಯವಸ್ಥೆಯಲ್ಲೇ ಕಟ್ಸ್ಕೊಂಡಿರ್ತೀವಿ. ಈಗ ರೆಡಿ ಆಗ್ತಕ್ಕಂತ ಶೆಡ್ಗಳಲ್ಲಿ ಎಲ್ಲಾ ರೈತರು ತುಂಬಾ ಅನುಕೂಲ ರೀತಿಯಲ್ಲೇ ಕಟ್ಸ್ಕೊಂಡಿರ್ತಾರ. ಬೆಳೆ ಬರ್ಬೇಕಾದ್ರೆ ಏನೆಲ್ಲ ಸವಲತ್ತುಗಳನ್ನ ನಾವು ಕಟ್ಟಡಕ್ಕೆ ಒದಗಿಸ್ಕೊಡ್ಬೇಕು ಅದನ್ನೆಲ್ಲ ಪೂರ್ವಯೋಜಿತ ಪ್ಲಾನ್ಗಳನ್ನ ಹಾಕೊಂಡೇ ಮಾಡಿರ್ತಾರೆ. ಈ ರೀತಿಯಾಗಿ ಪೂರ್ವಯೋಜಿತ ಪ್ಲಾನ್ಗಳನ್ನ ಹಾಕೊಂಡು ಮಾಡ್ಕೊಂಡಾಗ ಬೆಳೆ ಕೆಡಂತ ಒಂದು ಸಂದರ್ಭಗಳೇ ಇರೋದಿಲ್ಲ. ಗಾಳಿ ಆಗ್ಬೋದು, ಬೆಳಕಾಗ್ಬೋದು, ಮತ್ತೆ ಫ್ಲೋರಿಂಗ್ ಆಗ್ಬೋದು, ಎಲ್ಲಾನು ವ್ಯವಸ್ಥಿತವಾಗಿ ತಾಂತ್ರಿಕವಾಗಿ ಕಟ್ಸ್ಕೊಂಡಿರ್ತಾರ. ಗಾಳಿ ಬೆಳಕೆಲ್ಲ ಚೆನ್ನಾಗಿರ್ಬೇಕು. ಗಾಳಿ ಬೆಳಕೆಲ್ಲ ಚೆನ್ನಾಗಿರ್ತದೆ. ಗಾಳಿ ಬೆಳಕು ನಾವ್ ಎಷ್ಟು ಗಾಳಿ ಬೆಳಕು ಕೊಡ್ತೀವೋ ರೇಷ್ಮೆ ಹುಳು ಅಷ್ಟೇ ಆರೋಗ್ಯಕರವಾಗಿರ್ತದೆ, ಯಾವುದೇ ರೋಗಕ್ಕೆ ತುತ್ತಾಗೋದಿಲ್ಲ. ಗಾಳಿ ಬೆಳಕು ನಾವು ಕಂಟ್ರೋಲ್ ಮಾಡಿದಲ್ಲಿ ರೋಗಕ್ಕೆ ತುತ್ತಾಗದಂತೂ ನಿಶ್ಚಿತ. ಈಗ ನೀವು ಪ್ರಾರಂಭದಲ್ಲೇ ಅಂದ್ರೆ ಉಳುವ ತಕೊಂಡ್ ಬರ್ಬೇಕಾದ್ರೂ ಬಹಳ ಎಚ್ಚರ ವಹಿಸ್ಬೇಕಂತ ಹೇಳಿದ್ರೆ ನೀವು ಎಲ್ಲಿಂದ ತರ್ತಾರೆ ಸರ್? ನಾವು ಮೊದಲಿಲ್ಲೆಲ್ಲ ಲೋಕಲ್ ಅಲ್ಲೇ ತಗೊಂತಾ ಇದ್ವಿ. ಕೋನ್ಸಾಗರ ಅಂತೇಳಿ ಅಲ್ಲಿ ಕೊಡ್ತಾ ಇದ್ರು, ಲಿಂಗದಳ್ಳಿ ಅಂತೇಳಿ ಕೊಡ್ತಾ ಇದ್ರು, ಮತ್ತಿಲ್ಲಿ ಮಲ್ಲೂರಟ್ಟೆ ಅಂತೇಳಿ ಅಲ್ಲರು ಕೊಡ್ತಾ ಇದ್ರು. ಈಗೆಲ್ಲ ನಾವು ಇತ್ತೀಚೆಗೆ ಕಿರಣ್ಗೆರೆ ಅಂತೇಳಿ ಕನಕಪುರ ತಾಲೂಕು ಅವ್ರು ನಮಗೆ ಸರಬರಾಜು ಮಾಡ್ತಾ ಇದ್ದಾರೆ. ನಮಗೆ ಅವರು ಯಾವಾಗ ನನಗನ್ಸಿದ ಮಟ್ಟಿಗೆ 5 ದಿವಸಕ್ಕೊಂದಿಟ್ಟು ಚಾಕಿ ಕಟ್ತಾ ಇದ್ದಾರೆ. ನಮ್ಮ ಸೊಪ್ಪು ನೋಡ್ಕೊಂಡ್ಬಿಟ್ಟು ನಾವು ಯಾವಾಗ ನಾವು ಆರ್ಡ್ರ್ ಕೊಟ್ಟರು ಅವ್ರು ನಮಗೆ ಸಪ್ಲೈ ಕೊಡ್ತಾ ಇದ್ದಾರೆ. ಹಂಗಾಗ್ಬಿಟ್ಟು ಅದೊಂದು ನಮಗೆ ತುಂಬ ಅನುಕೂಲ ಆಗ್ತಾ ಇದೆ. ಸೊಪ್ಪು ಓವರ್ ಆಗೋಂಥ ಸಂದರ್ಭಗಳು ಇಲ್ಲ. ಎನಿ ಟೈಮೂ ನಮಗೆ ಸಹಕರಿಸಿ ನಮಗೆ ಚಾಕಿ ಹುಳುಗಳನ್ನ ಸರಬರಾಜು ಮಾಡ್ತಾರೆ. ಹಾಗಾಗ್ಬಿಟ್ಟು ಮತ್ತೆ ಏನಾದರೂ ನಮಗೆ ಈ ಥರ ಇದೆ ಮರಿ ಕಂಪ್ಲೇಂಟ್ ಇದೆ ಅಂದ್ರೂ ಅದಕ್ಕೆ ಏನು ನಾವು ಮುಂಜಾಗ್ರತೆ ತಗೋಬೇಕು ಅದನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಹಾಗಾಗ್ಬಿಟ್ಟು ಬೆಳೆ ಚೆನ್ನಾಗಿ ಬೆಳೆಯೋದ್ರಲ್ಲಿ ನಮಗೇನು ತೊಂದರೆನೇ ಆಗ್ತಾ ಇಲ್ಲ. ಈಗ ಮಂಜಣ್ಣವರು, ನೀವು ಹುಳ ತಂದಿಂದ ಎಷ್ಟು ದಿನಕ್ಕೆ ನಿಮಗೆ ರೇಷ್ಮೆ ಸಿಗುತ್ತೆ ಕೈಗೆ? ಸರ್, ಹುಳ ನಮಗೆ 2ನೇ ಹಂತದ ಮರಿ ಕೊಡ್ತಾರೆ, ಅಂದರೆ 2ನೇ ಜ್ವರದಿಂದ ಬಂದಂಥ ಮರಿನ ನಮಗೆ ಕೊಡ್ತಾರೆ. ಬಂದಮೇಲೆ ನಮಗೊಂದು 20 ಡೇಸ್ ಟೈಮ್ ತೊಗೊಳ್ತದೆ. ಒಂದು 15 ದಿವಸ ನಮ್ಮಲ್ಲಿ ನಮ್ಮ ಶೆಡ್ಗಳಲ್ಲೇ ಮೇಯಿಸ್ಬೇಕಾಗ್ತದೆ ಅದನ್ನು. ಆನಂತರ ಒಂದು ವಾರ ಚಂದ್ರಿಕೆಯಲ್ಲಿ ಇರ್ತದೆ. ಅದು 15 ದಿವಸ ಮೇಯಿಸಿದ ಮೇಲೆ ಹಣ್ಣುಳ ಅಂತೇಳಿ ಬರ್ತದೆ. ಹಣ್ಣುಳನ ನಾವು ಎತ್ತಿಬಿಟ್ಟು ಈ ಜಪಾನ್ ಸಿಸ್ಟಮ್ ರೋಟರಿ ಚಂದ್ರಿಕೆ ಅಂತೇಳಿ ಬಂದಿದ್ದಾವೆ, ಆ ರೋಟರಿ ಚಂದ್ರಿಕೆಯಲ್ಲಿ ಹಾಕ್ತಾರೆ. ನಮ್ಮ ಭಾಗದಲ್ಲಿ ಮಾತ್ರ ರೋಟರಿ ಚಂದ್ರಿಕೆ ಹೆಚ್ಚು ಬಳಸ್ತಾರೆ, ಬೇರೆ ಕಡೆಲ್ಲೆಲ್ಲ ಬಳಸ್ತಾ ಇಲ್ಲ. ಅವ್ರಿಗೆ ಯಾಕೋ ಅದನ್ನು ಬಳಕೆ ಅಷ್ಟೊಂದು ಕಷ್ಟದಾಯಕ ಅನ್ನಿಸ್ತಾ ಇದೆ, ನಮಗೆ ಅಷ್ಟು ಕಷ್ಟದಾಯಕ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ರೋಟರಿ ಚಂದ್ರಿಕೆಯಲ್ಲಿ ಚೆನ್ನಾಗಿರೋ ಹುಳು ರೋಟರಿ ಚಂದ್ರಿಕೆಯಲ್ಲಿ ಬಿಟ್ಟಾಗ 2.5 ಕೆಜಿ ಗೂಡು ಬರ್ತದೆ ಒಂದು ಚಂದ್ರಿಕೆಯಲ್ಲಿ. ಆಮೇಲೆ ಜಪಾನ್ ಸಿಸ್ಟಮ್ ಆಗಿರೋದ್ರಿಂದ ಅದು ಎಲ್ಲ ಈಕ್ವಲ್ ಒಂದೇ ಸೈಜಿನ ಮನೆಗಳು ಇರ್ತಾವೆ ಅದರಲ್ಲಿ. ಆ ಒಂದು ಚಂದ್ರಿಕೆಯಲ್ಲಿ ಯೂನಿಫಾರ್ಮ್ ಗುಡು ಬರ್ತದೆ. ಆಮೇಲೆ ಗಂಜು ಗುಡುಗ ಅವಶ್ಯಕತೆ ಇರೋದಿಲ್ಲ, ಅದನ್ನು ತಪ್ಪಿಸ್ಬೋದು. ಗಂಜು ಗುಡು ಆ ಚಂದ್ರಿಕೆಯಲ್ಲಿ ಬಾಳ್ದಂತಹ ಗೂಡುಗಳಿಗೆ ನಮ್ಮ ರಾಮನಗರ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ. ಯೂನಿಫಾರ್ಮ್ ಇರ್ತದೆ, ಗೂಡು ಬ್ರೈಟ್ನೆಸ್ ಇರ್ತದೆ, ಆಮೇಲೆ ಬಿಚ್ಚಾಣಿಕೆ ಕೂಡ ಚೆನ್ನಾಗಿ ಹೆಚ್ಚು ರೇಷ್ಮೆ ಬರ್ತದಪ್ಪ ನಿಮ್ಮ ಒಂದು ಗೂಡಿನಲ್ಲಿ ಅಂತೇಳಿ ಹೇಳ್ತಾರೆ. ಹಾಗಾಗ್ಬಿಟ್ಟು ನಾವು ಮಾರ್ಕೆಟಲ್ಲಿ ಹೋದಾಗ ಕೂಡ ಬೀಜಿಕೆರೆ ಅಂತಲೇ ಹೇಳೋದು. ಬೀಜಿಕೆರೆ ಗೂಡು ಅಂತ ಅಂದರೆ ಹುಡ್ಕೊಂಡು ಬರ್ತಾರೆ ಅವ್ರು ಮಾರ್ಕೆಟಲ್ಲಿ. ಆಮೇಲೆ ನಾವು ಈಗ ಅಲ್ಲಿ 6-7 ವರ್ಷದಿಂದ ಮಾಡ್ತಾ ಇರೋದ್ರಿಂದ 2-3 ದಿವಸ ಅಡ್ವಾನ್ಸಲ್ಲಿ ಫೋನ್ ಮಾಡ್ತಾರೆ, ಗೂಡು ಯಾವಾಗ ಬರ್ತದೆ ನಿಮ್ಮ ಮಾರ್ಕೆಟಿಗೆ ಅಂತೇಳ್ಬಿಟ್ಟು. ಆಮೇಲೆ ಮಾರ್ಕೆಟಲ್ಲಿ ಬಂದಾಗ ಎಲ್ಲಿ ಹಾಕಿದ್ರೆ ನಿಮ್ಮ ಗೂಡು, ಎಲ್ಲಿದೆ ಗೂಡು, ಎಷ್ಟಿದೆ ಅಂತಲೇ ಹೇಳ್ತಾರೆ. ಹಾಗಾಗ್ಬಿಟ್ಟು ನಮ್ಮ ಗೂಡಿಗೆ ಡಿಮ್ಯಾಂಡ್ ಇದೆ. ರೋಟರಿ ಚಂದ್ರಿಕೆಯಲ್ಲಿ ಬೆಳೆದಂಥ ಎಲ್ಲ ರೈತರ ಗೂಡಿಗೂ ಡಿಮ್ಯಾಂಡ್ ಇರ್ತದೆ, ಅದಕ್ಕೆ ತುಂಬ ಬೆಲೆ ಇದೆ. ಈ ಒಂದು ಭಾಗದ ಗೂಡುಗಳಿಗೆ ಅಂದರೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ. ರೇಟು ಕೂಡ ಅಷ್ಟೇ ಒಂದು ಉತ್ತಮವಾದ ರೇಟನ್ನು ನಮ್ಮ ರಾಮನಗರ ಮಾರ್ಕೆಟಲ್ಲಿ ನಮ್ಗೆ ಸಿಗ್ತಾ ಇದೆ. ಈಗ ನೀವು ಹೇಳಿದ್ರೆ ಜಪಾನ್ ಮಾಡಲ್ಲ ಇದರಲ್ಲಿ ಚಂದ್ರಿಕೆಗಳಲ್ಲೇ ಬೆಳೆದ್ರೆ ಅಂದ್ರೆ ಅದರಲ್ಲಿ ಹುಳ ಸಾಕಿದ್ರೆ ಯೂನಿಫಾರ್ಮ್ ಅಂದ್ರೆ ಒಂದೇ ಸಮನಾಗಿ ಗೂಡು ಬರ್ತಾವ ಅಂತ ಹೇಳಿ, ಅದಕ್ಕೂ ನೀವು ಮೊದಲು ಬೇರೆಯವರು ಒಂದು ಏನು ಮಾಮೂಲಿ ಚಂದ್ರಿಕೆಯನ್ನು ನೀವು ಹೇಳ್ತಾರಲ್ಲ, ಅದಕ್ಕೆ ಏನು ವ್ಯತ್ಯಾಸ ಇದೆ ಅಂತೀರಾ? ಸರ್, ಈ ಜಪಾನ್ ಸಿಸ್ಟಮ್ ಚಂದ್ರಿಕೆಯಲ್ಲಿ ಅಂತಂದ್ರೆ ಎಲ್ಲ ಒಂದೇ ಸೈಜ್ ಮನೆ ಇರ್ತದೆ ಸರ್. ರೊಟ್ಟಿನಲ್ಲಿ ಒಂದೇ ಸೈಜ್ ಮನೆ ಮಾಡಿರ್ತಾನೆ. ಆ ಹುಳು ಅದೇ ಒಂದು ಆ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟು ಅದೇ ಸೈಜ್ ರಿಂಗೆ ಸ್ಕೆಚ್ ಹೊಡಿಬೇಕು, ಅದರ ಅಂದ್ಕೊಂಡಂಗೆ ಹೆಚ್ಚು ಕಮ್ಮಿ ಹೊಡಿಯಕ್ ಬರೋದಿಲ್ಲ. ಆಮೇಲೆ ಗಂಜುಗೂಡು ಆಗ ಒಂದು ಸಂದರ್ಭಗಳು ಕಡಿಮೆ ಇರ್ತದೆ. ಮೊದಲಲ್ಲಿ ನಮ್ಮ ತಂದೆಯವ್ರ ಕಾಲದಲ್ಲಿ ಬಿದಿರು ಚಂದ್ರಿಕೆ ಅಂತೇಳಿ ಇದ್ವು. ಆ ಬಿದಿರು ಚಂದ್ರಿಕೆಯಲ್ಲಿ ಅಷ್ಟು ಕ್ವಾಲಿಟಿ ತೆಗಿಯಕಾಗ್ತಾ ಇರಲಿಲ್ಲ ಗೂಡು, ನಮಗೆ ಬ್ರೈಟ್ನೆಸ್ ಇರ್ತಿರಲಿಲ್ಲ. ಆಮೇಲೆ ಸ್ಥಳಾವಕಾಶ ಭಾಳ ಬೇಕಾಗಿತ್ತು ಬಿದಿರು ಚಂದ್ರಿಕೆಗೆ, ಇದಕ್ಕೆ ಸ್ಥಳಾವಕಾಶ ಕಡಿಮೆ ಇರ್ತದೆ. ಇದಕ್ಕಾಗಿ ನಾವು ಮುಂದೆ ಒಂದು ಸ್ವಲ್ಪ ಶೆಡ್ ಥರ ಟೈಪ್ ಮಾಡಿಸ್ಕೊಂಡಿದ್ವಿ, ಅಲ್ಲೇ ಎಲ್ಲ ನೇತಾಕ್ತೀವಿ. ಆಗಿನ ಕಾಲದಲ್ಲಿ ಒಂದು 100 ಮಟ್ಟೆ ಮೇಯಿಸಿದ್ರೇ ಒಂದು ರಸ್ತೆ ಪೂರ್ತಿ ಬಿದಿರು ಚಂದ್ರಿಕೆ ಇಡ್ತಾ ಇದ್ರು. ಇದಕ್ಕೆ ಅಷ್ಟು ಸ್ಥಳಾವಕಾಶ ಬೇಕಾಗಿಲ್ಲ. ಒಂದು 18 ಅಡಿ ಬಗಲ, ಒಂದು 100 ಅಡಿ ಉದ್ದ ಶೆಡ್ಡಲ್ಲಿ ಒಂದು 400 ಮಟ್ಟೆ ಚಂದ್ರಿಕೆನ ನಾವು ಮೇಂಟೈನ್ ಮಾಡ್ಬೋದು. ಬಿಸಿಲು ಗಾಳಿ ಮಳೆಯಿಂದ ರಕ್ಷಣೆ ಕೂಡ ಮಾಡಕ್ ನಮಗೆ ಅನುಕೂಲ ಇರ್ತದೆ. ಆ ಬಿದಿರು ಚಂದ್ರಿಕೆಗಳನ್ನೆಲ್ಲ ಅಷ್ಟೆಲ್ಲ ಮಾಡಕ್ ಸಾಧ್ಯ ಇರ್ತಿರ್ಲಿಲ್ಲ ನಮಗೆ. ಈ ಒಂದು ಚಂದ್ರಿಕೆ ಬಂದಂತ ಗೂಡು ಬ್ರೈಟ್ನೆಸ್ ಇರ್ತದೆ, ಯಾವುದೇ ಗಂಜು ಗೂಡು ಆಗಕ್ಕೆ ಅವಕಾಶ ಇರೋದಿಲ್ಲ. ಯೂನಿಫಾರ್ಮ್ ಇರ್ತದೆ, ಒಂದೇ ಸೈಜ್ ಕಾಣ್ತಾ ಇರ್ತದೆ. ಆಮೇಲೆ ಮಾರ್ಕೆಟಿಗೆ ತಗೊಂಡು ಹೋಗುವ ಮುಂಚೆ ಕೆಲವು ಸಣ್ಣ ಗೂಡು ಬಂದವನ್ನ ನಾವು ಪ್ರತ್ಯೇಕ ಮಾಡ್ತೀವಿ, ಒಳ್ಳೆ ಧಾರಣೆ ಸಿಗ್ತದೆ ನಮ್ಮ ಮಾರ್ಕೆಟಲ್ಲಿ. ಹಾಗಾಗ್ಬಿಟ್ಟು ನಮ್ಮ ಕ್ವಾಲಿಟಿನ ಎಲ್ಲರೂ ಕೊಂಡಾಡ್ತಾರೆ, ವಿನಃ ನಮ್ಮ ಕ್ವಾಲಿಟಿನ ರಿಜೆಕ್ಟ್ ಮಾಡಿದಂತ ಇಲ್ಲ. ಬೈ ಚಾನ್ಸ್ ರಿಜೆಕ್ಟ್ ಆಗಿರ್ತದೆ ಅಂತಂದ್ರೆ ವಾತಾವರಣ ಇನ್ನೇನೋ ಬೇರೆ ಒಂದು ಸಮಸ್ಯೆಯಿಂದ ಬೆಳೆ ಫೇಲ್ಯೂರ್ ಆದಂತ ಸಂದರ್ಭದಲ್ಲಿ ಮಾತ್ರ ರಿಜೆಕ್ಟ್ ಆಗ್ತದೆ. ಎಲ್ಲಾ ರೈತರು ಚೆನ್ನಾಗಿ ವ್ಯವಸಾಯ ಮಾಡಿಕೊಂಡು ಈ ಕೃಷಿಯಲ್ಲಿ ತೊಡಗಿಸಿಕೊಂಡು ಚೆನ್ನಾಗಿ ಬೆಳೆ ಬೆಳೆದು ಹೆಸರು ಮಾಡಿದ್ದಾರೆ, ಹೆಸರನ್ನ ಗಳಿಸಿಕೊಂಡಾರೆ. ಈಗ ನೀವು ಒಳ್ಳೆ ಬೆಳೆ ಬರಬೇಕು ಅಂದ್ರೆ ನೀವು ಹುಳಕ್ಕೆ ಒಳ್ಳೆ ಆಹಾರನು ಕೊಡಬೇಕು. ಹಿಪ್ಪು ನೇರಳೆ ನೀವು ಬೆಳಿಬೇಕಾದ್ರೆ ಯಾವ ರೀತಿ ಬೆಳೆದ್ರೆ ಒಳ್ಳೆ ಮೇವು ಸಿಗುತ್ತಂತ ಹೇಳ್ತಾರ? ತೋಟ ನಿರ್ವಹಣೆ ಮುಖ್ಯ ಆಗಿರ್ತದೆ ಸರ್. ಈಗ ಇದರಲ್ಲಿ ನಾವು ರಾಸಾಯನಿಕ ಗೊಬ್ಬರನ ಯಾವುದು ಬಳಸೋದಿಲ್ಲ. ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಸ್ವಲ್ಪ ರೋಗಕ್ಕೆ ತುತ್ತಾಗುತ್ತೆ ಅಂತೇಳಿ ನಮ್ಮ ಅಧಿಕಾರಿಗಳು ನಮಗೆ ಹೇಳಿದ್ದಾರೆ. ಹಾಗಾಗ್ಬಿಟ್ಟು ರಾಸಾಯನಿಕ ಗೊಬ್ಬರಗಳ ಬಳಕೆ ನಾವು ಮಾಡಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಸ್ವಲ್ಪ ಡಾಕ್ಟರ್ ಸಾಯಿಲ್ ಅಂತೇಳಿ ಅದನ್ನ ಬಳಸಿದೀವಿ. ಇದು ಬಳಕೆ ಆದಾಗ ಸ್ವಲ್ಪ ಎಲೆ 6-7 ಗ್ರಾಂ ವರೆಗೂ ಎಲೆ ತೂಕ ಬಂದಿದೆ. ಮತ್ತೆ ಎಲೆಯಲ್ಲಿ ಹರಿತಂಶ ಕೂಡ ಹೆಚ್ಚು ಕಾಣ್ತಾ ಇದೆ. ಆ ಹರಿತಂಶ ಹೆಚ್ಚು ಇರ್ತಕ್ಕಂತ ಸೊಪ್ಪು ತಿಂದಂತ ಹುಳು ನಮ್ಗೆ ಹೆಚ್ಚು ರೇಷ್ಮೆಯನ್ನ ಉತ್ಪಾದನೆ ಮಾಡ್ತದೆ ಅಂತೇಳಿ ನಮ್ದು ಮಂದಟ್ಟಾಗಿರ್ತದೆ. ಹಾಗಾಗ್ಬಿಟ್ಟು 2-3 ಮಿಲಿ 2.5 ಗ್ರಾಂ ವರೆಗೂ ನಾವು ಗೂಡ್ನ ಬೆಳೆದಿವಿ. ಅಂತ 2 ಗ್ರಾಂ 2 ಮಿಲಿ ಅಂತ ಬಂದಂತ ಸಂದರ್ಭದಲ್ಲಿ 100 ಮೊಟ್ಟೆಗೆ 1 ಕ್ವಿಂಟಲ್ 10 ಕೆಜಿ ವರೆಗೂ ನಾವು ಇಳುವರಿಯನ್ನ ತೆಗೆದಿದೀವಿ. ಈಗ ಹುಳುಗಳಿಗೆ ನೀವೇ ಒಳ್ಳೆ ಆಹಾರ ಕೊಡ್ತೀರಿ, ಒಳ್ಳೆ ವಾತಾವರಣ ಇರುತ್ತೆ, ಆದರೂ ಬೇರೆ ಸಮಸ್ಯೆಗಳು ಇದ್ದೇ ಇರುತ್ತೆ. ವಾತಾವರಣದಲ್ಲಿ ಬದಲಾವಣೆ ಇರ್ಬೋದು ಅಥವಾ ಇರುಬಿ ಕಾಟ ಇರ್ಬೋದು, ಇಂಥವಕ್ಕೆಲ್ಲ ನೀವು ಏನೇನು ವ್ಯವಸ್ಥೆ ಮಾಡ್ಕೊಂತೀರಾ? ಸರ್, ವಾತಾವರಣದಲ್ಲಿ ಯಾವಾಗಲೂ ವಾತಾವರಣ ಒಂದೇ ತರನಾದ ಅಟ್ಮಾಸ್ಫಿಯರ್ ಇರೋದಿಲ್ಲ. ಬೆಳಗ್ಗೆ ಒಂದು ವಾತಾವರಣ ಇರ್ತದೆ, ಮಧ್ಯಾಹ್ನ ಒಂದು ವಾತಾವರಣ ಇರ್ತದೆ, ಸಾಯಂಕಾಲ ಒಂದು ವಾತಾವರಣ ಇರ್ತದೆ. ಅದಾಗ್ಬಿಟ್ಟು ರೈತ ಅಲ್ಲೇ ಶೆಡ್ ಹತ್ರನೇ ಇರಬೇಕಾಗ್ತದೆ. ನೈಟ್ ಟೈಮು ಗೋಣಿ ತಾಟುಗಳನ್ನ ಹಾಕ್ಬೇಕಾಗ್ತದೆ, ಕಿಟಕಿಗಳಿಗೆ ಹಾಕ್ಬಿಟ್ಟು ಶೆಡ್ನ ಒಳಗಡೆ ಫೋಕಸ್ ಲೈಟ್ಗಳನ್ನ ಹಾಕೊಂಡ್ಬಿಟ್ಟು ಉಷ್ಣಾಂಶನ ಹೆಚ್ಚಿಸ್ಕೋಬೇಕಾಗ್ತದೆ. ಮತ್ತೆ ಮಧ್ಯಾಹ್ನ ಟೈಮು ಬಿಸಿಲು ಜಾಸ್ತಿ ಇರೋದ್ರಿಂದ ಅವನ್ನ ಗೋಣಿ ತಾಟುಗಳನ್ನ ತೆಗಿಬೇಕಾಗ್ತದೆ. ಇನ್ನಿತರ ಎಲ್ಲ ವಾತಾವರಣ ನೋಡ್ಕೊಂಡು ಅವನು ಸ್ವಂತ ಒಂದು ಆಲೋಚನೆಯಿಂದ ನಿರ್ವಹಣೆ ಮಾಡಬೇಕಾಗ್ತದೆ. ನೀವಾಗ್ಲೇ ಹೇಳಿದ್ರಿ, ಈಗ ಏನನ್ನ ಸ್ವಲ್ಪ ರಾಸಾಯನಿಕಗಳನ್ನ ಬಳಸಿದ್ರೆ ರೋಗಕ್ಕೆ ತುತ್ತಾಗ್ತಾವ ಅಂತ ಹೇಳ್ತಾರೆ ಇಲಾಖೆಯವರು, ಅಂತಂದ್ರೆ ಯಾವ ತರ ಸಮಸ್ಯೆಗಳಾಗ್ಬೋದು ಅಂದ್ರೆ ರೋಗಗಳ ಅಥವಾ ಇಂಥವೇನನ್ನ ಕಾಡಬಹುದು? ಸರ್, ಇದು ಕೆಲವು ರೈತರು ಸಾಕಾಣಿಕೆ ಮಾಡೋದಿಲ್ಲ, ಬರೀ ಸೊಪ್ಪು ಮಾರೋ ಉದ್ದೇಶಕ್ಕಾಗಿನೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದ್ದಾರೆ. ನಾವು ಬೇರೆ ಕಡೆ ಸೊಪ್ಪುಗಳನ್ನ ಖರೀದಿ ಮಾಡ್ಕೊಂಡ್ ಬಂದಿದ್ವಿ, ಅವರೆಲ್ಲ ಕಮರ್ಷಿಯಲ್ ಉದ್ದೇಶ ಇಟ್ಕೊಂಡು ಸೊಪ್ಪನ್ನ ಬೆಳೆಸಿರ್ತಾರೆ. ಅಂದ್ರೆ ಯೂರಿಯಾ ಗೊಬ್ಬರ ಹಾಕಿರ್ತಾರೆ. ಯೂರಿಯಾ ಗೊಬ್ಬರ ಹಾಕಿದಂತಹ ಸೊಪ್ಪನ್ನ ನಾವು ರೇಷ್ಮೆ ಹುಳುಗಳಿಗೆ ಹಾಕಿದಾಗ ಹಾಲು ಅನ್ನೋ ಒಂದು ರೋಗ ಕಾಣಿಸ್ಕೊಂತದೆ. ಅದನ್ನ ಏನ್ ಮಾಡಿದ್ರು ಕಂಟ್ರೋಲ್ ಆಗೋದಿಲ್ಲ ಸರ್. ಅದು ಹಾಲು ರೋಗ, ಅದರಲ್ಲಿ ರಾಸಾಯನಿಕದ ತೊಂದರೆಯಿಂದ ಬರ್ತಕ್ಕಂತ ರೋಗ ಅದು. ಈ ನಮ್ಮ ಒಂದು ಸಾವಯವ ಸೊಪ್ಪು ತಿಂದಂತಹ ಹುಳುಗಳು ರೋಗಕ್ಕೆ ತುತ್ತಾಗೋದು ಅತಿ ಕಡಿಮೆ. ನಾವು ಅಂದ್ಕೊಂಡಷ್ಟೇ ಇಳುವರಿನ ನಾವು ತೆಗೆದಿದ್ವಿ ನಮ್ಮ ಒಂದು ತೋಟಗಳಲ್ಲಿ ಸೊಪ್ಪು ಹಾಕಿದಾಗ. ಬೇರೆ ಸೊಪ್ಪುಗಳು ತಂದಾಗ ನಮ್ಮಲ್ಲಿ ಅಷ್ಟೊಂದು ನಾವು ನಿರೀಕ್ಷೆ ಮಾಡಿದಷ್ಟು ಇಳುವರಿ ನಾವು ತೆಗೆದಿಲ್ಲ. ಆ ತರ ಸಮಸ್ಯೆಗಳು ಇರ್ತಾವ ಸರ್. ಅಂತ ಸಮಯದಲ್ಲಿ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಅಂತ ಸಂದರ್ಭಗಳಲ್ಲಿ ಈಗ ನಾವು ಫಸ್ಟ್ ಸೊಪ್ಪು ತಗೊಳೋಣ ಮುಂಚೆ ಈ ಜಮೀನಲ್ಲಿ ಮೊದ್ಲು ಏನ್ ಬೆಳೆದಿದ್ರು ಅಂತ ಹೇಳಿ ಕೇಳ್ತೀವಿ. ಯಾಕಂತಂದ್ರೆ ಮೊದ್ಲು ಟೊಮೆಟೊ ಮತ್ತೆ ಈರುಳ್ಳಿ ಅಂತ ಹಾಕಿದಂತ ಜಮೀನುಗಳಲ್ಲಿ ಸೊಪ್ಪು ತಗೊಂಡ್ರೆ ಆ ಸಾಯಿಲ್ ಅಲ್ಲಿ ಅಂದ್ರೆ ಆ ಮಣ್ಣಿನಲ್ಲೇ ವಿಷ ತುಂಬಿರ್ತದೆ ಸರ್. ಅದು ಕನಿಷ್ಠ 1 ವರ್ಷ ಆದ್ರೂ ಹೋಗೋದಿಲ್ಲ ಮಣ್ಣು. ಸೊಪ್ಪು ವಿಷಪೂರಿತ ಆಗಿರ್ತದೆ. ಅದು ಸೊಪ್ಪು ನಮ್ಗೆ ಮರಿ ಮೇದ್ರೂ ಗೂಡ್ ಕಟ್ಟ ಅಂತ ಬಂದಾಗ ಗೂಡ್ ಕಟ್ಟೋದಿಲ್ಲ, ಅರ್ಧ ಕಟ್ಟಿ ಸಾಯ್ತದೆ, ಇಲ್ಲ ಸುಮ್ಮನೆ ಸತ್ತು ಕಟ್ಟೋದಕ್ಕಿಂತ ಮುಂಚೆ ಸತ್ತೋಗ್ತದೆ. ಹಾಗಾಗಿ ಆ ಸೊಪ್ಪು ಖರೀದಿ ಮಾಡೋದಕ್ಕಿಂತ ಮುಂಚೆ ಅದೆಲ್ಲ ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗ್ತದೆ. ಆ ಜಮೀನಲ್ಲಿ ಏನು ಬೆಳೆದಿದ್ರು ಅಂತ, ಆಮೇಲೆ ಆ ಸೊಪ್ಪು ತಗೊಳೋದಕ್ಕಿಂತ ಮುಂಚೆ ಅಕ್ಕಪಕ್ಕ ಜಮೀನಲ್ಲಿ ಏನಿದೆ ಅಂತ ಕೂಡ ನೋಡ್ತೀವಿ. ಅಕ್ಕಪಕ್ಕ ಬದನೆ ಗಿಡ, ಮೆಣಸಿನ ಗಿಡ, ಇನ್ನಿತರ ಹತ್ತಿ ಇದ್ರೆ ಅದನ್ನು ನಾವು ಎಚ್ಚರ ವಹಿಸಬೇಕಾಗ್ತದೆ. ಅವ್ರು ಸಿಂಪರಣೆ ಮಾಡಿದಂಥ ಔಷಧಿ ಇದರಲ್ಲಿ ಈ ಒಂದು ಸೊಪ್ಪಿನ ಮೇಲ್ಭಾಗದಲ್ಲಿ ಬಂದಿರ್ತದೆ. ಆ ಸೊಪ್ಪನ್ನ ನಾವು ಕಟ ಮಾಡ್ಕೊಂಡು ಹೋಗಿ ರೇಷ್ಮೆ ಹುಳುಗಳಿಗೆ ಕೊಟ್ಟಾಗ ಆ ವಿಷಾಂಶದಿಂದ ಅವು ಹುಳಗಳು ಸಾಯ ಚಾನ್ಸಸ್ ಇರ್ತದೆ. ಮಾರ್ಕೆಟ್ ಅಂದ್ರೆ ನೀವು ರಾಮನಗರಕ್ಕೆ ತಗೊಂಡೋಗ್ಬೇಕಾಗತ್ತೆ. ಕೆಲವೊಂದು ಸಮಯದಲ್ಲಿ ಲೇಟ್ ಆಗಂತದ್ದು ಇಂಥದ್ದಾದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತಂತ ನಾವು ಕೇಳಿದೀವಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಅನ್ನ ನಮ್ಗೆ ಎಂದು ಕಂಡಿಲ್ಲ. ಯಾಕಂದ್ರೆ ನಮಗೆ ಗೊತ್ತಿದ್ದಂತೆ ನಮ್ಮ ಏರಿಯಾದಲ್ಲಿ ಒಂದು 10-12 ಆಟೋಗಳಿದಾವೆ. ಅವರೆಲ್ಲ ನಮಗೆ ಮಾರ್ಕೆಟ್ ಹೋಗೋ 3 ದಿನ ಮುಂಚೆನಿಂದ ನಮ್ಮ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರ. ಯಾವತ್ತು ಗೂಡು ಬಿಡಿಸ್ತೀರಾ, ಯಾವತ್ ಎಷ್ಟು ಮೊಟ್ಟೆ ಆಗ್ತದೆ, ಎಣ್ಣೆ ಯಾರ್ಯಾರ್ದಿದೆ ಅಂತೇಳಿ ಎಲ್ಲ ಅವರು ನಮ್ಮ ಹತ್ರ ವಿಚಾರ ಸಂಗ್ರಹಣೆ ಮಾಡ್ಕೊಳ್ತಾ ಇರ್ತಾರ. ನಾವು ಸಹ ಈಗ ನಮ್ಮ ಚಾಕಿ ಸೆಂಟರ್ ಇಂದ ಬಂದಂತ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಎಷ್ಟು ಜನ ರೈತರು ಇದಾರೆ, ಎಷ್ಟು ಮೊಟ್ಟೆ ಇದೆ, ಎಷ್ಟು ಮೂಟೆ ಆಗ್ಬೋದು ಅಂತೆಲ್ಲ ಕ್ಯಾಲ್ಕುಲೇಷನ್ ನಮ್ಮ ಮೈಂಡಲ್ಲಿ ಇರ್ತದೆ. ಒಂದು ಆಟೋಕ್ಕೆ ನಾವೇ ಆಲ್ರೆಡಿ ಒಂದು 10 ದಿವಸ ಮುಂಚೆನೇ ಸೆಟ್ ಮಾಡ್ಕೊಂಡಿರ್ತೀವಿ ಒಂದು ಆಟೋಕ್ಕಾಗಷ್ಟು ಮೂಟೆಗಳನ್ನ. ಒಂದು ಆಟೋದಲ್ಲಿ ಒಂದು 16 ಮೂಟೆ ತಗೊಂಡು ಹೋಗ್ಬೋದು. ಆ ಆಟೋದಲ್ಲಿ ನಾವು ಅಷ್ಟು ಮೂಟೆಗಳನ್ನ ಸೆಟ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಮುಂಚೆನೆ ಪ್ಲಾನಿಂಗ್ ಮಾಡ್ಕೊಂಡಿರ್ತೀವಿ. ಕೆಲವೊಂದು ಸಾರಿ ಕೇಳಿದ್ವಿ ಅಂದ್ರೆ ಬೇರೆ ಹೊರದೇಶದಿಂದ ರೇಷ್ಮೆನ ಆಮದು ಮಾಡಿಕೊಂಡಾಗ ನಮ್ದು ರೇಟ್ ಕಡಿಮೆ ಆಗುತ್ತೆ, ನಮಗೆ ಬೇಡಿಕೆ ಕಡಿಮೆ ಇರುತ್ತಂತ ಕೆಲವು ಮಾತು ಕೇಳಿ ಬಂದವು. ಅಂದ್ರೆ ಈ ಕೆಲವೊಂದು ವರ್ಷಗಳಿಗೆ ಹಿಂದ್ಗಡೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಅನುಭವ ಇದೆಯಾ? ರೇಷ್ಮೆ ಕೃಷಿಯಲ್ಲಿ ಅಷ್ಟೇ ಅಲ್ಲದೆ ನೇಕಾರಿಕೆಗಳೂ ನನ್ಗೆ ಅನುಭವ ಇದೆ. ಹಾಗಾಗ್ಬಿಟ್ಟು ಮೊದಲು ಚೀನಾ ರೇಷ್ಮೆ ಅಂತ ಅಂದ್ರೆ ಬಹಳ ಬೇಡಿಕೆ ಇತ್ತು. ಚೀನಾ ರೇಷ್ಮೆ ಅಂದ್ರೆ ಬಹಳ ಬೇಡಿಕೆ ಇತ್ತು ಅಂದ್ರೆ ಆ ಕ್ವಾಲಿಟಿ ಗೂಡ್ನ ನಮ್ಮಲ್ಲಿ ಬೆಳೆಯಕ್ ಆಗ್ತಾ ಇರ್ಲಿಲ್ಲ. ಇವತ್ತಿನ ದಿನದಲ್ಲಿ ಅವ್ರು ಏನ್ ಬೆಳೀತಾ ಇದಾರೋ ಅದೇ ಕ್ವಾಲಿಟಿ ಗೂಡ್ನ ನಮ್ಮಲ್ಲಿ ಬೆಳೀತಾ ಇದೀವಿ. ಹಾಗಾಗ್ಬಿಟ್ಟು ಅವ್ರ ರೇಷ್ಮೆ ಹೊರಗಡೆ ದೇಶದಿಂದ ತರಿಸಿದ ರೇಷ್ಮೆ ನಮ್ಮಲ್ಲೇ ಸ್ಥಳೀಯವಾಗಿ ಉತ್ಪಾದನೆ ಆದಾಗ ಎಲ್ಲ ವ್ಯಾಪಾರಸ್ಥರು ನಮ್ಮದೇ ತಗೊಂತಾರ. ಚೈನಾ ರೇಷ್ಮೆ ಅಂತೇಳಿ ವೆಪ್ಟ್ ಅಂತೇಳಿ ನಾವ್ ಹೇಳ್ತೀವಿ ಅಂದ್ರೆ ನೇಕಾರಿಕೆ ಕ್ಷೇತ್ರದಲ್ಲಿ ವೆಪ್ಟ್ ಅಂದ್ರೆ ವಾರ್ಪ್ ಅಂತೇಳಿ ಆ ಒಂದು ಇದಕ್ಕೆ ಬಳಸ್ತಾ ಇದೀವಿ ಚೈನಾ ರೇಷ್ಮೆನ. ಆ ರೇಷ್ಮೆನ ನಮ್ಮಲ್ಲೇ ತಯಾರಾದಾಗ ವ್ಯಾಪಾರಸ್ಥರೆಲ್ಲ ನಮ್ಮ ರೇಷ್ಮೆನ ಖರೀದಿ ಮಾಡಕ ಪ್ರಾರಂಭ ಮಾಡಿದ್ರು. ಹಾಗಾಗ್ಬಿಟ್ಟು ನಮಗೂ ಬೆಲೆ ಸಿಕ್ತು, ಅವ್ರಿಗೂ ಒಳ್ಳೆ ಗುಣಮಟ್ಟದ ರೇಷ್ಮೆ ಸಿಗ್ತಾ ಇದೆ. ರೇಷ್ಮೆ ಚೈನಾ ರೇಷ್ಮೆ ಅಂತಂದ್ರೆ ಒಂದೇ ಯೂನಿಫಾರ್ಮ್ ಇರ್ತದೆ ಅನ್ನೋ ಒಂದು ಅದರಿಂದ ಹೆಸರಾಗಿತ್ತು. ಒಂದೇ ಯೂನಿಫಾರ್ಮ್ ಬರ್ತದೆ ಚೈನಾ ರೇಷ್ಮೆದು ಅಂತ. ಅದೇ ಯೂನಿಫಾರ್ಮ್ ರೇಷ್ಮೆನ ನಮ್ಮ ಒಂದು ಸ್ಥಳೀಯವಾಗಿ ಬೆಳೆದು ಅಂತ ಮಿಷಿನ್ಗಳನ್ನ ಇಲ್ಲಿ ಸಹ ಹಾಕೊಂಡಾರೆ. ಚೈನಾ ದೇಶದಲ್ಲಿರ್ತಕ್ಕಂಥ ಮಿಷಿನ್ಗಳನ್ನ ಇಲ್ಲಿ ಸಹ ಹಾಕೊಂಡಿದ್ದಾರೆ. ಅದೇ ಒಂದು ಗುಣಮಟ್ಟದ ರೇಷ್ಮೆನ ಇಲ್ಲಿನೂ ಬೆಳೀತಾ ಇದೀವಿ. ಅದೇ ಗುಣಮಟ್ಟದ ರೇಷ್ಮೆನ ನಾವು ಬೆಳೆದಂಥ ಗೂಡುಗಳಿಂದ ಉತ್ಪಾದನೆ ಮಾಡಕ್ ಆಗ್ತಾ ಇದೆ. ಹಾಗಾಗ್ಬಿಟ್ಟು ಚೈನಾ ದೇಶದ ರೇಷ್ಮೆನ ನಮ್ಮ ಪ್ರಧಾನಮಂತ್ರಿಗಳು ನಿಲ್ಲಿಸಿದ್ದಾರೆ. ನಿಲ್ಲಿಸಿರೋದ್ರಿಂದ ನಮಗೂ ಅನುಕೂಲ ಆಗಿದೆ, ರೇಟ್ ಸಿಗ್ತಾ ಇದೆ. ಹಾಗಾಗಿ ಗುಣಮಟ್ಟದ ರೇಷ್ಮೆ ಬೆಳೆದ್ರಲ್ಲಿ ಸಂದೇಹನೇ ಇಲ್ಲ, ಇನ್ನೂ ಹೆಚ್ಚಿಗೆ ಬೆಳಿತೀವಿ. ಈಗ ನಮ್ಮ ರೇಷ್ಮೆ ಇಲಾಖೆಯಿಂದ ನಿಮ್ಮಂತ ರೈತರಿಗೆ ಯಾವ ರೀತಿ ಅನುಕೂಲಗಳು ಸಿಗ್ತವೆ, ನೀವು ಯಾವ ರೀತಿ ಒಂದು ಸಹಾಯ ಪಡ್ಕೊಂಡಿದ್ದೀರಿ ಅದ್ರ ಬಗ್ಗೆ ಹೇಳಿ ಸರ್. ರೇಷ್ಮೆ ಇಲಾಖೆಯಿಂದ ಅಂತಂದ್ರೆ ತುಂಬಾ ಅಭಿನವ ಭಾವ ಸಂಬಂಧ ನಮಗೂ ರೇಷ್ಮೆ ಇಲಾಖೆಗೂ. ರೇಷ್ಮೆ ಕೃಷಿ ಆರಂಭದಿಂದಲೂ ಒಂದು ಸಸಿ ನಾಟಿ ಮಾಡೋ ಒಂದು ಹಂತದಿಂದಲೂ ಅವ್ರ ಸಹಾಯ ಸಹಕಾರ ನಮ್ಗೆ ಯಾವಾಗಲೂ ಸಿಕ್ಕಿದೆ. ಒಂದು ಸಸಿ ನಾಟಿ ಮಾಡೋದಕ್ಕೂ ಸಹಾಯಧನ ಸಿಕ್ಕಿದೆ. ಡ್ರಿಪ್ ಇರಿಗೇಷನ್ ಅಂತೇಳಿ ಹನಿ ನೀರಾವರಿ ಪದ್ಧತಿಗೂ ಅವ್ರು ನಮಗೆ ಸಹಕಾರ ನೀಡಿ ಸಹಾಯಧನ ಕೊಟ್ಟಿದ್ದಾರೆ. ಆಮೇಲೆ ಚಂದ್ರಿಕೆ ಅಂತ ಏನು ಹೇಳಿದ್ನಲ್ಲ ಜಪಾನ್ ಸಿಸ್ಟಮ್ ಅದು ಅದು ಕೊಟ್ಟಿದ್ದಾರೆ. ಮತ್ತೆ ಈ ಶೆಡ್ಗಳನ್ನ ಅಂದ್ರೆ ರೇಷ್ಮೆ ಸಾಕಾಣಿಕೆ ಮನೆಗಳಿಗೆ ತಗಲ್ತಕ್ಕಂತ ವೆಚ್ಚದಲ್ಲಿ ಇಲಾಖೆಯಿಂದ ಎಷ್ಟು ಕೊಡಕ್ ಸಾಧ್ಯತೆ ಇರ್ತದೋ ಅಷ್ಟನ್ನು ನಮ್ಗೆ ವ್ಯವಸ್ಥಿತವಾಗಿ ಒದಗಿಸಿಕೊಟ್ಟಿದ್ದಾರೆ. ಆಮೇಲೆ ಪವರ್ ಸ್ಪ್ರೇಯರ್ ಅಂತೇಳಿ ಔಷಧಿ ಸಿಂಪರಣೆ ಮಾಡೋದಕ್ಕೆ ಅದಕ್ಕೆ ಯಂತ್ರಗಳನ್ನ ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಅನುಕೂಲಗಳನ್ನ ನಮಗೆ ಮಾಡ್ತಾ ಇದ್ದಾರೆ. ಅನುಕೂಲಗಳ ಜೊತೆಗೆ ಮಾರ್ಗದರ್ಶನ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ನಿಮಗೆ ಇಂಥ ಕಡೆ ಹುಳ ಸಿಗ್ಬೋದು ಅಥವಾ ಈ ರೀತಿ ಬೆಳೀರಿ, ಇಂಥ ಸಮಸ್ಯೆ ಬರ್ಬೋದು, ಇಂಥ ಸಮಸ್ಯೆ ಬಂದ್ರೆ ನೀವು ಈ ರೀತಿ ಅದಕ್ಕೆ ನೀವು ನಿರ್ವಹಣೆ ಮಾಡ್ರಿ, ಅದ್ರ ಬಗ್ಗೆ ಏನಾದ್ರೂ ಸಿಗುತ್ತೆ ಸರ್? ಇವತ್ತು ಈ ನೆಟ್ವರ್ಕ್ ಏನಿದೆ ತುಂಬಾ ಫಾಸ್ಟ್ ಇದೆ. ನಮ್ಮ ರೈತರಲ್ಲೇ ಸಾಕಷ್ಟು 4-5 ಗ್ರೂಪ್ ಮಾಡ್ಕೊಂಡಿದ್ದಾರೆ. ಒಂದು ಸೊಪ್ಪು ಸಾಲ್ಟೇಜ್ ಬಂದ್ರು ಆ ಗ್ರೂಪ್ ಅಲ್ಲಿ ಹಾಕಿದ್ರೆ ಇಮಿಡಿಯೇಟ್ ಆಗಿ ಒಂದು 1/2 ಗಂಟೆಯಲ್ಲಿ ನಮ್ಗೆ ಮಾಹಿತಿ ಕೊಡ್ತಾರೆ. ಸೊಪ್ಪು ಹೆಚ್ಚಾದ್ರೂ ಮಾಹಿತಿ ಕೊಡ್ತಾರೆ. ಇಂಥ ರೋಗ ಬಂದಿದೆ ಅಂದ್ರೂ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ತಿಳಿಸ್ತಾರೆ. ಇನ್ನು ಸಿಗದಂತ ಸಂದರ್ಭದಲ್ಲಿ ನಾವು ಅಧಿಕಾರಿಗಳನ್ನ ಸಂಪರ್ಕದಲ್ಲಿ ಇರ್ತೀವಿ, ಅವರು ತಿಳಿಸ್ತಾರೆ. ವಿಜ್ಞಾನಿಗಳ ಸಂಪರ್ಕದಲ್ಲಿನೂ ಇದೀವಿ, ಅವ್ರ ಸಲಹೆ ಸೂಚನೆಗಳನ್ನ ನಾವು ತಗೊಳ್ತೀವಿ. ಈ ಒಂದು ಟೈಮಲ್ಲಿ ಮೊಬೈಲ್ಗಳ ಬಳಕೆ ಹೆಚ್ಚಾಗಿರೋದ್ರಿಂದ ಎಲ್ಲದಕ್ಕೂ ನಮಗೆ ಯಾವುದೇ ತೊಂದರೆ ಇಲ್ದಂಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ಅಧಿಕಾರಿಗಳ ವರ್ಗ ಆಗಿರ್ಬೋದು, ಸ್ನೇಹ ಬಳಗ ಯಾವುದು ರೇಷ್ಮೆ ಬೆಳೆಗಾರ ಬಳಗ ಆಗಿರ್ಬೋದು, ಎಲ್ಲರ ಕಡೆಗಳಿಂದಲೂ ನಮಗೆ ಒಂದು ಉಪಯುಕ್ತವಾದ ಮಾಹಿತಿಗಳು ದೊರೀತಾವೆ ಸರ್. ಮಂಜುಣ್ಣರ, ಕೊನೆಯದಾಗಿ ಬಹಳಷ್ಟು ರೈತರು ನಿಮ್ ತರ ಬೇರೆ ಬೇರೆ ಒಂದು ಕೃಷಿಯಲ್ಲಿ ತಡ್ಕೊಂಡರೆ, ಅವರು ರೇಷ್ಮೆ ಮಾಡಬೇಕು, ನಾನು ರೇಷ್ಮೆ ಕೃಷಿಗೆ ಹೋಗ್ಬೇಕು ಅಂದ್ರೆ ಅವರಿಗೆ ಏನು ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತಾರೆ ಸರ್? ಇದು ರೇಷ್ಮೆ ಕೃಷಿ ಅಂದ್ರೆ ಒಂದು ಹಾಲು ಕೊಡ್ತಕ್ಕಂತ ಹಸು ಇದ್ದಂಗೆ. ಪ್ರತಿ ತಿಂಗಳೂ ನಾವು ಹಣ ಸಂಪಾದನೆ ಮಾಡಬಹುದು. ಕೆಲವು ಸಂದರ್ಭಗಳಲ್ಲಿ ಕೊರೋನಾ ಬಂದಂತ ಸಂದರ್ಭಗಳಲ್ಲಿ ಮಾರ್ಕೆಟ್ ಮಾಡಕ್ ಆಗ್ಲಿಲ್ಲ. ಅಂತ ಸಂದರ್ಭಗಳಲ್ಲಿ ನಾವು ಇದ್ ಬೇಡ ಬೇರೆ ಬೆಳೆಗೆ ಕನ್ವರ್ಟ್ ಆಗೋಣ ಅಂತ ತೆಗೆದುಹಾಕಿದ್ರೆ ಮತ್ತೆ ರೇಷ್ಮೆ ನಾಟಿ ಮಾಡ್ಕೊಂಡು ತೋಟ ಬೆಳೆಸೋದಕ್ಕೆ ಒಂದು 8-10 ತಿಂಗಳು ಸಮಯ ತಗೊಳ್ತದೆ. ಕೆಲವು ತಿಂಗಳುಗಳಲ್ಲಿ ಬೆಳೆ ಕಡಿಮೆ ಆಯ್ತು, ರೇಟ್ ಕಡಿಮೆ ಆಯ್ತು ಅಂದ್ರೂ ಎದುರ್ದಂಗೆ ಅದೇ ಬೆಳೆಲೆ ಕಂಟಿನ್ಯೂ ಆಗಿ ಉಳ್ಕೊಂಡಿವೆ ಅಂದ್ರೆ ರೇಟ್ ಅದು ಸಿಕ್ಕೇ ಸಿಗ್ತದ. ಆ ಬೆಳೆಗೆ ಹೋಗೋದು ಈ ಬೆಳೆಗೆ ಹೋಗೋದು ಮಾಡಿದ್ರೆ ಬೇರೆ ಬೆಳೆ ತರಕಾರಿ ಬೆಳೆಗೆ ಇನ್ನಿತರ ಬೆಳೆಗೆ ನಾವು ಕನ್ವರ್ಟ್ ಆದ್ವಿ ಅಂದ್ರೆ ನಮ್ಮ ಸಾಯಿಲ್ ನಮ್ಮ ಭೂಮಿಯ ಮಣ್ಣು ವಿಷ ಆಗ್ತದ, ಮುಂದೆ ನಮಗೆ ಇದನ್ನ ಬೆಳೆಯಕ್ ಆಗೋದೇ ಇಲ್ಲ, ಕೃಷಿಯನ್ನ ಮಾಡಕ್ ಆಗೋದೇ ಇಲ್ಲ. ಹಾಗಾಗ್ಬಿಟ್ಟು ಸ್ವಲ್ಪ ಸಹನೆ ತಾಳ್ಮೆಯಿಂದ ನಾವು ಅದೇ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ರೆ ಯಶಸ್ವಿ ಸಾಹಸದಲ್ಲಿ ಅನುಮಾನನೇ ಇರಲ್ಲ. ನಾನಂತೂ 8 ವರ್ಷದಿಂದ ಕೃಷಿ ಬಿಟ್ಟು ಬೇರೆ ಕೃಷಿಗೆ ಹೋಗೇ ಇಲ್ಲ, ಅದರಲ್ಲೇನೆ ಇದ್ದೀನಿ. ನಾನು ಸಾಕಷ್ಟು ಸಾಧನೆಯನ್ನ ಮಾಡಿದ್ದೀನಿ. ನನ್ನ ಸ್ನೇಹ ಬಳಗ ಇರ್ಬೋದು, ನಮ್ಮ ರೈತ ಮಿತ್ರರಿರ್ಬೋದು, ಎಲ್ಲರೂ ನೋಡ್ಯಾರೆ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸಾಧನೆ ಮಾಡಿದ್ದಾರೆ. ಇದರಲ್ಲಿ ಯಶಸ್ವಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ರೇಷ್ಮೆ ಕೃಷಿ ಯಾವತ್ತು ವಾಣಿಜ್ಯ ಬೆಳೆನೆ, ಪ್ರತಿ ತಿಂಗಳೂ ಆದಾಯ ತರ್ತಕ್ಕಂಥ ಬೆಳೆನೆ. ಆಮೇಲೆ ಅಷ್ಟು ಕಷ್ಟದಾಯಕ ಅಂತ ನನಗೆ ಅನಿಸಿಲ್ಲ, ತುಂಬಾ ಸುಲಭವಾಗಿ ನಡೀತಾ ಇದೆ, ಪ್ರತಿ ತಿಂಗಳೂ ಆದಾಯ ಕೊಡ್ತಾ ಇದೆ. ಬೇರೆ ರೈತರಿಗೆಲ್ಲೂ ನಾನು ಹೇಳೋದೇನಂತಂದ್ರೆ ರೇಷ್ಮೆ ಕೃಷಿನ ಒಂದೇ ಕೃಷಿಯಲ್ಲಿ ತೊಡಗಬೇಡ್ರಿ, ಇದನ್ನು ಸ್ವಲ್ಪ ಜೊತೆಗೆ ಮಾಡ್ಕೊಳ್ರಿ, ಒಂದು 2-3 ಎಕರೆ ಅದ್ರ ಜೊತೆಗೆ ಇದನ್ನು ನಿರ್ವಹಿಸ್ಕೊಂಡು ಹೋಗ್ರಿ. ಇದು ತಿಂಗಳ ತರದ ಆದಾಯ ತರ್ತಕ್ಕಂಥ ಬೆಳೆ ಆಗಿರ್ತದೆ. ಯಾವೊಬ್ಬ ವ್ಯಕ್ತಿಯನ್ನು ಕೆಳಮಟ್ಟಕ್ಕೆ ಇಳಿದಿದ್ದು ನಾನು ನೋಡಿಲ್ಲ ಈ ರೇಷ್ಮೆ ಬೆಳೆಯಲ್ಲಿ. ತುಂಬಾ ಜವಾಬ್ದಾರಿಯಿಂದ ಮಾಡಿದ್ದೇ ಆದಲ್ಲಿ ಯಶಸ್ವಿ ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳ್ತೀನಿ. ತಾವು ಆಗಲೇ ಮಾತಾಡ್ಬೇಕಾದ್ರೆ ಹೇಳಿದ್ರೆ ಒಂದು ಪ್ರಶಸ್ತಿನೂ ಪಡ್ಕೊಂಡೆ ನಾನು ರೇಷ್ಮೆಯಲ್ಲಿ, ಅಂದ್ರೆ ಒಳ್ಳೆ ರೇಷ್ಮೆ ಬೆಳೆದು ಅಂತೇಳಿ, ಅದ್ರ ಬಗ್ಗೆ ಹೇಳಿ ಏನು ಪ್ರಶಸ್ತಿ ಪಡ್ಕೊಂಡಿದ್ರೆ ನಿಮ್ಮ ಒಂದು ಅನುಭವನ? ರಾಜ್ಯ ಮಟ್ಟದಲ್ಲಿ ನನಗೆ ಪ್ರಶಸ್ತಿ ಕೊಟ್ಟಿದ್ರು ರೇಷ್ಮೆ ಇಲಾಖೆಯಿಂದ. ಒಂದು ವರ್ಷದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡಿದಂತ ರೈತರನ್ನ ನಮ್ಮ ಇಲಾಖೆಯಿಂದ ಆಯ್ಕೆ ಮಾಡ್ತಾರ. ಆ ಒಂದು ಸಾಲಿನಲ್ಲಿ ನಾನು ಬೆಳೆದಂತಹ ಅತಿ ಹೆಚ್ಚು ರೇಷ್ಮೆ ಬೆಳೆ ನೋಡ್ಬಿಟ್ಟು ಇಲಾಖೆಯಿಂದ ನನ್ನನ್ನು ಶಿಫಾರಸ್ ಮಾಡಿದ್ರು. ಹಾಗಾಗ್ಬಿಟ್ಟು ನನಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಫಂಕ್ಷನ್ ಮಾಡಿಬಿಟ್ಟು ಒಂದು ಸನ್ಮಾನ ಮಾಡಿ ನನಗೆ ಪ್ರಶಸ್ತಿಯನ್ನ ಕೊಟ್ಟಿದ್ರು. ಅದಕ್ಕೆ ತುಂಬ ಅವತ್ತು ತುಂಬ ಖುಷಿಯಾಗಿತ್ತು. ಜೀವನದಲ್ಲಿ ನಾನು ಇದೊಂದು ನಾನು ಸಾಧನೆ ಮಾಡಿದೆ ಅನ್ನೋ ಒಂದು ತುಂಬ ಖುಷಿಯನ್ನು ತಂದುಕೊಟ್ಟಂತ ವಿಚಾರ ಅದು. ಹಾಗೆ ಎಲ್ಲ ನಮ್ಮ ರೈತರು ಬೆಳೆದು ಅವರು ಪ್ರಶಸ್ತಿಗಳನ್ನ ಗಳಿಸ್ಲಿ, ಆದಷ್ಟು ನಮ್ಮ ಡಿಸ್ಟಿಕ್ಗೆ ಅಥವಾ ನಮ್ಮ ತಾಲೂಕಿಗೆ ಹೆಚ್ಚಿನ ಪ್ರಶಸ್ತಿಗಳು ಬರಲಿ ಅಂತೇಳಿ ನಮ್ಮ ರೈತರಲ್ಲಿ ನಾನು ಕೇಳ್ಕೊಳ್ತೇನೆ. ಒಂದು ಕಾಲ ಇತ್ತು, ಈಗಲೂ ಇದೆ, ಮೊಳಕಾಲ್ಮೂರು ರೇಷ್ಮೆ ಅಂದ್ರೆ ಇಡೀ ಜಗತ್ತಿಗೆ ಹೆಸರುವಾಸಿ. ರಾಷ್ಟ್ರ ಮಟ್ಟದಲ್ಲೂ ಈವನ್ ಜಾಗತಿಕ ಮಟ್ಟದಲ್ಲೂ ರೇಷ್ಮೆ ಒಂದು ನೇಯ್ಗೆಗೆ ಹೆಸರುವಾಸಿ ಆಗಿತ್ತು. ಆದ್ರೆ ಆ ಕಾಲದಲ್ಲಿ ಅಂದ್ರೆ ಸುಮಾರಿಗೆ ಒಂದು 50 ವರ್ಷಗಳಿಂದ ಇರ್ಬೋದು, ಒಬ್ಬ ರೈತನು ಇದ್ದಿಲ್ಲ ಇಲ್ಲಿ ರೇಷ್ಮೆ ಬೆಳೆ ಅಂತಾರ. ಆದ್ರೆ ಅವರು ಹೊರಗಡೆಯಿಂದ ರೇಷ್ಮೆ ಒಂದು ಕಚ್ಚಾ ವಸ್ತು ತಂದು ಇಲ್ಲಿ ರೇಷ್ಮೆಗಳು ಬೆಳೀತಿದ್ರು. ಆದ್ರೆ ಇವತ್ತು ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಸಾಕಷ್ಟು ರೈತರು ರೇಷ್ಮೆ ಬೆಳೆದು ನಿಮ್ ತರಹ ಬಹಳಷ್ಟು ಹೆಸರನ್ನು ಗಳಿಸ್ಕೊಂಡ್ರಿ, ಒಳ್ಳೆ ರೇಷ್ಮೆ ಬೆಳೆಗಾರ ಅಂತ ಹೆಸರು ಪಡ್ಕೊಂಡ್ರಿ. ಒಳ್ಳೇದು ಮಂಜಣ್ಣರು, ಇದುವರೆಗೆ ತಾವು ನಿಮ್ಮ ಒಂದು ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ರೇಷ್ಮೆಯಲ್ಲಿ ಒಳ್ಳೆ ಅತ್ಯುನ್ನತವಾದ ಒಂದು ಕೃಷಿಯನ್ನು ಮಾಡ್ತಾ ಇದ್ರಿ. ಇದೇ ರೀತಿ ನಿಮ್ಮ ಒಂದು ಯಶಸ್ಸು ಮುಂದುವರಿಲಿ, ಬೇರೆಯವರಿಗೆಲ್ಲ ಮಾರ್ಗದರ್ಶನ ಸಿಗ್ಲಿ ನಿಮ್ಮಿಂದ ಅಂತ ಹೇಳೋಣ. ಇನ್ನೂ ಯಶಸ್ಸು ಗಳಿಸಲಿ ಅಂತೇಳಿ ನಾವು ಆಶಿಸ್ತೇವೆ. ಇದುವರೆಗೂ ನಮ್ಮ ರೈತರೊಂದಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರೇಷ್ಮೆ ಕೃಷಿಯ ಅನುಭವಗಳು ಈ ಕುರಿತು ಇದುವರೆಗೂ ಮೊಳಕಾಲ್ಮೂರು ತಾಲೂಕು ಕೊಂಡ್ಲಹಳ್ಳಿಯ ಕೃಷಿಕ ಬಿಟಿ ಸಣ್ಣ ಮಂಜಣ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಬಿಸಿದ್ದಣ್ಣ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್ ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಮಲ, ಏನ್ ಮಾಡ್ಲಿಕ್ಕೆ ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ. ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಣಪ್ಪುರಂ ಫೈನಾನ್ಸ್ ಸಮರ್ಪಿಸುತ್ತಿದೆ ಚಿನ್ನದ ಋಣಗಳ ಉತ್ಸವ. ಸೆಪ್ಟೆಂಬರ್ 25ರಿಂದ ನವೆಂಬರ್ 15ರವರೆಗೆ ಲಕ್ಕಿ ಡ್ರಾನಲ್ಲಿ ಅದ್ಭುತವಾದ ಬಹುಮಾನಗಳನ್ನು ಪಡೆಯುವ ಸುವರ್ಣಾವಕಾಶ. ಈ ಹಬ್ಬದ ವೇಳೆ ಧಾವಿಸಿ ಚಿನ್ನದ ಮೇಲೆ ಋಣಗಳಿಂದ ಕೇವಲ ತಿಂಗಳಿಗೆ 57 ಪೈಸೆಗಳ ಬಡ್ಡಿ ದರದ ಮೇಲೆ. ಮಣಪ್ಪುರಂ ಫೈನಾನ್ಸ್, ನಿಮ್ಮ ಜೀವನ ಸುಖಕರವಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪ್ಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 1800420233. ಈಗ ರೈತರಿಗೆ ಸಲಹೆ. ಧಾನ್ಯ ಸಂಗ್ರಹಣೆಯಲ್ಲಿ ಕೆಲವು ಸಲಹೆಗಳು. ರೈತರು ಸಾಮಾನ್ಯವಾಗಿ ಕೀಟನಾಶಕಗಳನ್ನು ಉಪಯೋಗಿಸಿ ಧಾನ್ಯ ಸಂಗ್ರಹಣೆ ಮಾಡುವುದು ವಾಡಿಕೆಯಾಗಿದೆ. ಆದರೆ ಕೆಲವು ಸುಧಾರಿತ ಕ್ರಮಗಳಿಂದ ಕಡಿಮೆ ಖರ್ಚಿನಲ್ಲಿ ಅಥವಾ ಖರ್ಚಿಲ್ಲದೆ ದಾಸ್ತಾನು ಮಾಡುವುದು ಬಹುಮುಖ್ಯ. ಅವುಗಳೆಂದರೆ ಸಂಗ್ರಹಿಸಿದಂತಹ ಧಾನ್ಯದ ನಿಟ್ಟಿನ ಮೇಲಾಗಲಿ ಅಥವಾ ಸೂರಿನಿಂದ ಅಥವಾ ಪಕ್ಕದ ಗೋಡೆಗಳಿಂದ ನೀರು ಅಥವಾ ತೇವಾಂಶ ಧಾನ್ಯಗಳಿಗೆ ತಗುಲದಂತೆ ಎಚ್ಚರ ವಹಿಸಬೇಕು. ಧಾನ್ಯ ಸಂಗ್ರಹಣಾ ಕೊಠಡಿಯಲ್ಲಿ ಬಿರುಕು ಅಥವಾ ರಂಧ್ರಗಳನ್ನು ಸಿಮೆಂಟಿನಿಂದ ಮುಚ್ಚಬೇಕು. ಗೋಡೆಗಳಿಗೆ ಸುಣ್ಣ ಬಳಿದು ಶುಚಿಯಾಗಿಡಬೇಕು ಅಥವಾ 2.5% ಡೆಲ್ಟಾಮೆಥ್ರಿನ್ ಪುಡಿಯನ್ನು ಗೋಡೆಗೆ ಮಳಿಗೆ ಅಥವಾ ನೆಲಕ್ಕೆ ಸಿಂಪಡಿಸಬೇಕು. ಒಕ್ಕಣೆ ಮಾಡಿದ ನಂತರ ಕಾಳನ್ನು ಗಾಳಿಗೆ ತೂರಿ ಸ್ವಚ್ಛಪಡಿಸಿ ತೀಕ್ಷ್ಣವಲ್ಲದ ಬಿಸಿಲಿನಲ್ಲಿ ತೇವಾಂಶವನ್ನು 10% ಕಡಿಮೆ ಇರುವಂತೆ ಒಣಗಿಸಿ ಕಾಳಿನಲ್ಲಿರುವ ಕಸಕಡ್ಡಿಗಳನ್ನು ತೆಗೆದು ನಂತರ ತುಂಬಿಡಬೇಕು. ಬೀಜಗಳನ್ನು ಸಹ ಸರಿಯಾಗಿ ನಿಟ್ಟುಗಳಲ್ಲಿ ಕಟ್ಟಿಗೆ ಅಥವಾ ಅಟ್ಟಣಿಗೆ ಅಥವಾ ಚಾಪೆಗಳ ಪದರುಗಳ ಮೇಲೆ ಜೋಡಿಸಿಡಬೇಕು. ಇದರಿಂದ ನೆಲದ ಮೂಲಕ ಧಾನ್ಯಗಳಿಗೆ ತಗಲುವ ತೇವಾಂಶವನ್ನು ತಡೆಗಟ್ಟಬಹುದು. ಪೀಡನಾಶಕ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಪ್ರತ್ಯೇಕವಾಗಿ ದಾಸ್ತಾನು ಮಾಡಬೇಕು. ಧಾನ್ಯಗಳನ್ನು ಉಗ್ರಾಣಕ್ಕೆ ಸಾಗಿಸುವ ಮುನ್ನ ಕೆಲವು ಕ್ರಮಗಳನ್ನು ತಪ್ಪದೇ ಪಾಲಿಸಬೇಕು. ಮೊದಲಿಗೆ ಉಗ್ರಾಣವನ್ನು ಶುಚಿಗೊಳಿಸಬೇಕು. ಧೂಪ ಹಾಕಬೇಕಾದರೆ ಉಗ್ರಾಣದೊಳಗೆ ಗಾಳಿ ಹೋಗದಂತೆ ಎಚ್ಚರ ವಹಿಸಬೇಕು. ಹಸಿ ಧಾನ್ಯವನ್ನು ತುಂಬಿಡಬಾರದು. ಹರಿದಿರುವ ಗೋಣಿ ಚೀಲಗಳನ್ನು ಧಾನ್ಯ ತುಂಬಲು ಬಳಸಬಾರದು. ಧಾನ್ಯಗಳನ್ನು ರಾಶಿ ಹಾಕಬಾರದು. ನೆಲದ ಮೇಲೆ ಚೆಲ್ಲಬಾರದು. ಜನರು ವಾಸಿಸುವ ಮನೆಗಳಲ್ಲಿ ಇರುವ ಕಣಜ ಇತ್ಯಾದಿಗಳಲ್ಲಿ ಧಾನ್ಯ ಸಂಗ್ರಹಿಸುವಾಗ ಅಲ್ಯೂಮಿನಿಯಂ ಫಾಸ್ಫೈಡ್ ನಂತಹ ತೀವ್ರ ವಿಷಕಾರಿ ರಾಸಾಯನಿಕವನ್ನು ಬಳಸಿ ಧೂಪ ಹಾಕುವ ಬದಲಾಗಿ 2.5% ಡೆಲ್ಟಾಮೆಥ್ರಿನ್ ಬಳಸಿ ಧಾನ್ಯವನ್ನು ಸಂಗ್ರಹಿಸಬಹುದು. ಈ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದರೆ ಧಾನ್ಯಗಳನ್ನು ಬಹುಕಾಲದವರೆಗೆ ಸಂರಕ್ಷಿಸಬಹುದು. ಮಾನವರು ಹಾಗೂ ಪ್ರಾಣಿಗಳಿಗೆ ಯಾವುದೇ ರೀತಿಯ ಪ್ರಾಣಾಪಾಯಗಳುಂಟಾಗುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಯನ್ನಾಗಲಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನಾಗಲಿ ಸಂಪರ್ಕಿಸಬಹುದು. ಇನ್ನು ಕಿಸಾನ್ ಕಾಲ್ ಸೆಂಟರ್ 1800-180-1551 ಅಥವಾ ರೈತ ಸಹಾಯವಾಣಿ 1800-425-5553 ಈ ಒಂದು ಸಂಖ್ಯೆಗಳಿಗೆ ಶುಲ್ಕರಹಿತ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ರೈತರಿಗೆ ಸಲಹೆ ಕೇಳಿದ್ರಿ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವಿದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘಕಾಲದ ಕಾಯಿಲೆಗೆ ತುತ್ತಾಗುತ್ತೀರಿ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಪ್ರಕಟಣೆ. ಬೆಳಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ, ಅದ ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದು ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ಕಾಲಗೇರಿಯಾಗ ಮಳಿರಾಜ ಅವರು ಮಕ್ಕಳ ಮಾರ್ಯಾರೋ ಮಳಿರಾಜ ಕಾಲಗೇರಿಯಾಗ ಮಳಿರಾಜ ಅವರು ಮಕ್ಕಳ ಮಾರ್ಯಾರೋ ಮಳಿರಾಜ ಮಕ್ಕಳ ಮಾರಿ ರೊಕ್ಕ ಹಿಡಕೊಂಡು ಮಕ್ಕಳ ಮಾರಿ ರೊಕ್ಕ ಹಿಡಕೊಂಡು ಭತ್ಯಂತ ತಿರುಗ್ಯಾರೋ ಮಳಿರಾಜ ಅವರು ಭತ್ಯಂತ ತಿರುಗ್ಯಾರೋ ಮಳಿರಾಜ ಬಣ್ಣದ ಗುಬ್ಬ್ಯಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ ಅವರು ಮಣ್ಣಾಗಿ ಹೋದಾರೋ ಮಳಿರಾಜ